ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಹಾಗೂ ಬಹುಬೆಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಯಲ್ಲಾಪುರದ ವೆಂಕಟರಮಣ್ ನಾರಾಯಣ್ ಭಟ್. ಈಗ ನಮ್ಮ ಜೊತೆಯಲ್ಲಿ ವೆಂಕಟರಮಣ್ ನಾರಾಯಣ್ ಭಟ್ ಅವರು ಇದ್ದಾರೆ. ಇವರು ನಮ್ಮ ಯಲ್ಲಾಪುರ ತಾಲೂಕಿನ ಬೋಳ್ಪಾಲ ಗ್ರಾಮದವರು. ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಅದು ಬಹು ಬೆಳೆ ಪದ್ಧತಿಯಲ್ಲಿ ಯಾವ್ಯಾವ ರೀತಿಯಾಗಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ಕೋಬೇಕು ಅನ್ನೋದನ್ನು ಇವರು ನೋಡೇ ಕಲಿಬೇಕು. 3 ಎಕರೆದೊಳಗೆ ಎಷ್ಟೆಲ್ಲ ಬೆಳೆಗಳನ್ನು ಅಳವಡಿಸಿದ್ದಾರೆ ಮತ್ತು ಆ ಬೆಳೆಗಳು ಒಂದಕ್ಕೊಂದು ಪೈಪೋಟಿ ಇಲ್ಲದೆ ಸರಿಯಾಗಿ ಇಳುವರಿಯನ್ನು ಕೂಡ ಕೊಡ್ತಾ ಇದ್ವು ಮತ್ತು ಪ್ರಯೋಗ ನಿರಂತರವಾಗಿ ನಡೀತಾ ಇರುತ್ತೆ. ಈ ನಿಟ್ಟಿನೊಳಗೆ ಏನು ಹೇಳ್ತಾರೆ ವೆಂಕಟರಮಣವ್ರು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. 3 ಎಕರೆ ಜಮೀನು, ಎಷ್ಟು ವರ್ಷದಿಂದ ನೀವು ಕೃಷಿಯಲ್ಲಿ ತೊಡಗಿಸ್ಕೊಂಡಿರಿ ಮತ್ತೆ ನೀವು ತೊಡಗಿಸ್ಕೊಂಡಾಗ ಹೇಗಿತ್ತು ತೋಟ ಅದೆಲ್ಲ? ಸರ್, ನಮ್ಮದು ಹಳೆ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ಭಾಳ ವರ್ಷದಿಂದ ಇದೆ. ಅದರಲ್ಲಿ 1.5 ಎಕರೆ ಅಡಿಕೆ ತೋಟ ಅಂತೇಳಿ ಮೊದಲು ಅಡಿಕೆ ತೋಟ, 1.5 ಎಕರೆ ಗದ್ದೆ, ಅಂದರೆ ಗದ್ದೆಯನ್ನು ಮಾಡ್ತಾ ಇದ್ವಿ. ಇತ್ತೀಚೆಗೆ ಏನಾಯಿತು ಅಂದರೆ ಗದ್ದೆ ಕೆಲಸ ಕೂಲಿಕಾರರ ಸಮಸ್ಯೆ ಆಗಿ ನಾವು ಗದ್ದೆಯನ್ನು ಸ್ವಲ್ಪ ಕ್ರಮೇಣ ಕಡಿಮೆ ಮಾಡ್ತಾ ಈಗ ವಾಣಿಜ್ಯ ಬೆಳೆ ಅಂತ ಎಲ್ಲ ಹೊಲ್ತಾ ಬಂದ್ವಿ. ಅದು ಗದ್ದೆಯಲ್ಲಿ ಈಗ ಎಲ್ಲ ಅಡಿಕೆ ಗಿಡಗಳನ್ನು ನೆಟ್ಟು ಅದನ್ನು ಮಣ್ಣು ಸರಿ ಇಲ್ಲದೆ ಅಲ್ಲಿ ಸಮತಟ್ಟು ಮಾಡಿ ಅದು ಅಡಿಕೆ ಗಿಡ ಹಾಕಿ ಎಲ್ಲ ಮಾಡೋದ್ರಿಂದ ಇವರಿಗೆ ನಮಗೆ ಸುಮಾರು ಖರ್ಚು ಭಾಳ ಬಂತು. ಅದೀಗ ಅಡಿಕೆ ಇದರೊಳಗೆ ಸ್ವಲ್ಪ ನಮಗೆ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಆದರೆ ಹಳೆಯ ತೋಟದಲ್ಲಿ ಏನಾಗಿದೆ, ಉತ್ಪನ್ನ ಕಡಿಮೆ ಐತಿ. ಅಲ್ಲಿಗೆ ನಾವು ಸಾಲಕ್ಕಾಗಿ ಮೊರೆ ಹೊರಟಿದ್ವಿ. ನಮ್ಮ ತಂದೆಯವರು ಈಗ ತೀರ್ಕೊಂಡಿದ್ದಾರೆ, ಅವರು ಭಾಳ ಶ್ರಮಪಟ್ಟು ತೋಟ ಮಾಡಿದರು. ಅವರು ತೀರ್ಕೊಂಡ ಮೇಲೆ ಈಗ ಅದನ್ನು ನಮ್ಮ ಜವಾಬ್ದಾರಿ ಬಂತು. ಅದರಲ್ಲಿ ಏನಾಗಿದೆ ಅಂದರೆ ನಮ್ಮ ತೋಟಕ್ಕೆ ಯಾಕೆ ಉತ್ಪನ್ನ ಬರುವುದಿಲ್ಲ ಅಂತ ಒಂದು ವಿಚಾರದಲ್ಲಿ ನಾನು ಪರೀಕ್ಷೆಗೆ ಒಳಪಟ್ಟೆ. ನಮ್ಮಲ್ಲಿ ಹುಳಿ ಮಣ್ಣು ಅಂದರೆ ಇಲ್ಲಿ ಸಮಗ್ರ ಒಂದು 4 ತಿಂಗಳ ಮಳೆ ಹೆಚ್ಚಾಗಿರ್ತದೆ. ನಮ್ಮ ಮಣ್ಣು ಮತ್ತು ಜೇಡಿ ಮಣ್ಣು, ಕೆಸರು ಮಣ್ಣು ಮತ್ತು ಒಂಥರ ಅಂಟು ಮಣ್ಣು ತೇವಾಂಶ ಹೆಚ್ಚು ಹಿಡಿದಿಟ್ಕೊಳ್ತದೆ ಮಳೆಗಾಲದಲ್ಲಿ. ಆ ಮಳೆಗಾಲದಲ್ಲಿ ತೇವಾಂಶ ಇದ್ದದ್ದು ಒಣಗುವುದೇ ಇಲ್ಲ ಬಿಸಿಲಲ್ಲೂ, ಹಾಗಾಗಿ ನಮ್ಮಲ್ಲಿ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ನಾವು ವರ್ಷ ಈ ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ, ಇನ್ನು ರಾಸಾಯನಿಕ ಗೊಬ್ಬರ ಅಂದರೂ ಅದನ್ನು ಹಾಕಿದ್ವಿ. ಅದರ ರಾಸಾಯನಿಕ ಗೊಬ್ಬರದಿಂದ ನಮಗೆ ಏನು ಪರಿಣಾಮ ಬರಲಿಲ್ಲ, ಮಣ್ಣು ಮತ್ತಷ್ಟು ಹಾಳಾಗ್ತಾ ಇರ್ತದೆ. ಅದಕ್ಕಾಗಿ ಏನು ಮಾಡ್ತೇವೆ, ಈಗ ಸೊಪ್ಪು ಕಡಿಯೋರು ಇಲ್ಲ, ಆ ಸೊಪ್ಪು ಕಾಸರ್ಕನ ಸೊಪ್ಪು ಅಂತ ಇರ್ತದೆ, ಅದರಲ್ಲಿ ಒಳ್ಳೆ ಔಷಧ ಗುಣ ಇದೆ. ಬೇವಿನ ಸೊಪ್ಪು ಹಾಕದಂಗೆ ಇದೆ, ನಮ್ಮಲ್ಲಿ ಬೇವು ಕಡಿಮೆ, ಕಾಸರ್ಕನ ಸೊಪ್ಪು ಇದೆ. ಅದು ಕೈಗೆ ತಾಗಿದ್ರೆ ಕೈ ಸ್ವಲ್ಪ ಕೈ ಆಗ್ತದೆ. ಅಂಥ ಕೈಯ ಸೊಪ್ಪನ್ನು ತಂದು ತೆಂಗಿನ ಗಿಡಕ್ಕೆ ನಾವು ಹಾಕಿದಾಗ ಒಳ್ಳೆ ಇಳುವರಿ ಚಾಲು ಆಯಿತು. ಅದಕ್ಕೆ ನುಸಿ ರೋಗ ಅಂತ ಚಾಲು ಆಯಿತು. ಮತ್ತೆ ಭಾಳ ಪೀಕು ಬಂದರೂ ಒಂದು ಕಷ್ಟ, ಅದನ್ನು ಆ ನುಸಿ ರೋಗ ಬಂದ ಕೂಡಲೇ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ ಇಲ್ಲಿ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಕೃಷಿ ಇಲಾಖೆಯವ್ರಿಗೆ ಹೇಳಿದ್ವಿ, ಅವರು ಸುಡೋಮೊನೋಪಾಸು ಯಾವ್ಯಾವುದೋ ಒಂದು ಔಷಧಿ ಯಾವ್ಯಾವುದೋ ನನಗೆ ಈಗ ನೆನಪಿಲ್ಲ, ಕೆಲವಷ್ಟು ಸ್ಪ್ರೇ ಮಾಡಬೇಕು ಅಂದರು. ಅದು ಸ್ಪ್ರೇ ಮಾಡೋದು ತುಂಬ ಕಷ್ಟ. ಅಲ್ಲಿಗೆ ಹೋದರೆ ಅದು ಗಿಡ ಹತ್ತಿ ಹೊಡೆಯುವಾಗ ಮುಖದ ಮೇಲೆ ಬೀಳ್ತದೆ, ಬಾಯಿಯೊಳಗೆ ಬೀಳ್ತದೆ ಅವನಿಗೆ ಔಷಧಿ. ನಾವು ಆ ಜವಾಬ್ದಾರಿ ರಿಸ್ಕ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ಹೋದ್ರೆ ಹೋಗಲಿ ಬಂದಷ್ಟು ಬರಲಿ ಅಂತೇಳಿ ಅದೇ ಕೃಷಿ ಮಾಡಿದ್ವಿ. ಹುಳಿ ಮಣ್ಣಿರೋದ್ರಿಂದ ಅದು ಬೇರ್ನಲ್ಲಿ ಲೋಳೆ ಕಟ್ತದೆ, ಅದಕ್ಕೆ ಆ ಲೋಳೆ ಹೋದರೆ ಮಾತ್ರ ಆಹಾರ ತಗೊಳ್ತದೆ. ಅದು ಆಹಾರದ ಕೊರತೆಯಿಂದ ಅಲ್ಲಿ ರೋಗ ಆದದ್ದು. ಮೇಲಿಂದ ನಾವು ಔಷಧಿ ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ, ಅದರಿಂದ ಕೀಟಗಳು ಸತ್ತು, ಅದು ದುಂಬಿ ಸತ್ತೋದು ಆ ಕೆಮಿಕಲ್ಸಿಗೆ, ಅದರಿಂದ ಅದು ಉಪಯೋಗವೇ ಇಲ್ಲ ಅಂತೇಳಿ ಲೆಕ್ಕಾಕಿದ್ದೆ. ಏನಿದ್ದರೆ ಮಣ್ಣಿನಲ್ಲಿ ನಾವು ಕೆಲಸ ಮಾಡಬೇಕು. ನಮಗೆ ಭೂತಾಯಿ, ನಾವು ಇದ್ದದ್ದೇ ಭೂಮಿ. ನಾವು ಹುಟ್ಟದಾಗೂ ನಾವು ನೆಲಕ್ಕೆ ಓಡಲಿಕ್ಕೂ ನಾವು ಮಣ್ಣು ಬೇಕು. ಅಂತರಿಕ್ಷದಲ್ಲಂತೂ ಓಡಲಿಕ್ಕೆ ಆಗೋದಿಲ್ಲ ನಮಗೆ. ಆ ಮಣ್ಣನ್ನೆಲ್ಲ ಏನೋ ಇದೆ ಅಂತೇಳಿ ನನ್ನ ಸ್ವಂತ ಇದರಲ್ಲಿ ವಿಚಾರ ಮಾಡಿ ಅದಕ್ಕೆ ಕೃಷಿ ಸುಣ್ಣ ಅಂತೇಳಿ ಇಲ್ಲಿ ಸಿಗ್ತದೆ ಈ ಕೃಷಿ ಇಲಾಖೆ, ಅದು ತೊಗೊಂಡೋಗಿ ಹಾಕಿದೆ, ಏನೂ ಪರಿಣಾಮ ಬರಲಿಲ್ಲ. ಅದಕ್ಕಿಂತ ನಾನು ಕಡೆಗೆ ಬೆಟ್ಟದಲ್ಲಿ ಒಂದು ಸ್ವಲ್ಪ ಕಸ ಗಿಸ ಎಲ್ಲ ಸುಟ್ಟು ಮಣ್ಣು ಅಂತ ಹೇಳ್ತೇನೆ, ಅದನ್ನು ಈ ಟಂಗಿ ಮಣ್ಣು ಅಂತೇಳಿ ಕೆಂಪು ಸುಟ್ಟು ಅದನ್ನು ಹಾಕಿ ನೋಡಿದಾಗ ಸ್ವಲ್ಪ ರಿಸಲ್ಟ್ ಬಂತು, ಸ್ವಲ್ಪ ಹೌದು ಅಲ್ಲಾರ್ದಂಗೆ ಅಂತ, ಭಾಳ ಏನು ಬರಲಿಲ್ಲ. ಕಡೆಗೆ ಈ ಚಿಪ್ಪೆ ಸುಣ್ಣ ಅಂತ ಸಿಗ್ತದೆ, ಬೆಟ್ಟದ ಕೆಳಗೆ ಸಿಗ್ತದೆ ದಿವಿಗಿ ಸುಣ್ಣ ಅಂತೇಳಿ, ಅದನ್ನು ಒಂದು ಮರಕ್ಕೆ ಪೂರ್ತಿ ಅಂದರೆ ಬೋಳಿಸಿ ಹಾಕಿದ್ವಿ ಎಲ್ಲ ತೆಂಗಿನ ಗಿಡನೇ, ಒಂದೇ ಒಂದು ಹೂವು ಬಿಡಲಿಲ್ಲ, ಅಷ್ಟು ಎಲ್ಲ ಕತ್ತರಿಸಿ ಹಾಕಿದ್ವಿ. ಕೂಡ ಮಾಡಿ ಅದಕ್ಕೆ ಒಂದು 6 kg ಈ ಚಿಪ್ಪೆ ಸುಣ್ಣ ತಂದು ಫುಲ್ ಹಾಕಿ ಮುಚ್ಚಿಟ್ಟೆ. ಈಗ ಅದೇ ತೆಂಗಿನ ಮರದ್ದು ಇವತ್ತು 300-400 ತೆಂಗಿನಕಾಯಿ ಒಂದು ವರ್ಷಕ್ಕೆ ಹೋಯ್ತಾ ಇದ್ದೇವೆ, ಅಂದರೆ ಆ ರೀತಿ ತೆಂಗಿನಕಾಯಿ ಬಂತು. ಅದನ್ನು ನಾನು ಭಾಳ ರೈತರಿಗೆ ಹೇಳಿದೆ, ನೀವು ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತೇಳಿ. ಅಂದರೆ ನಮಗೆ ಒಳ್ಳೇದಾಯ್ತು ಅಂದರೆ ನಾನು ಮತ್ತೊಬ್ಬರಿಗೆ ಹೇಳೋದು ನನ್ನೊಂದು ಹ್ಯಾಬಿಟ್, ಅಂದರೆ ಎಲ್ಲರೂ ಒಳ್ಳೇದಾಗಬೇಕು, ಇರೋದು 3 ದಿವಸದ ಬದುಕಿನಲ್ಲಿ ನಾವು ಎಲ್ಲರೂ ಒಳ್ಳೇದಾಗಬೇಕು ಅಂತ ನನ್ನ ಒಂದು ಕಲ್ಪನೆ. ಚಿಪ್ಪೆ ಕಪ್ಪೆ ಸುಣ್ಣ ಅಂತ ಚಿಪ್ಪೆ ಸುಣ್ಣ ಅಂತ ಅದು ಸುಡ್ತಾರೆ, ಅದನ್ನು ಬಟ್ಟಿ ಹಾಕಿ ಸುಟ್ಟರೆ ಮಾತ್ರ ಅದು ಒಳ್ಳೆ ಕ್ವಾಲಿಟಿ ಬರ್ತದೆ. ಅದು ಹಿಂಗೆ ನಾವು ಸಮುದ್ರದಲ್ಲಿ ಚಿಪ್ಪೆ ಸಿಗ್ತದೆ, ಅದನ್ನು ನಾವು ಇಲ್ಲಿ ತರಿಸಿ ಹಾಕಿದರೆ ಏನೂ ಪರಿಣಾಮ ಬರುವುದಿಲ್ಲ. ಅದನ್ನು ಅನ್ನಕ್ಕೆ ಹೇಗೆ ನಾವು ಒಂದು ಹದ ಕೊಟ್ಟು ಅಕ್ಕಿಯನ್ನು ಬೇಯಿಸ್ತೇವೆ, ಅದೇ ಟೈಪ್ನಲ್ಲಿ ಅನ್ನದಂಗೆ ಅದನ್ನು ಬೇಯಿಸ್ಬೇಕು, ಅದನ್ನು ತಂದು ಹಾಕಬೇಕು. ನಮ್ಮ ಕೈಯೆಲ್ಲ ಸುಡ್ತದೆ, ನಮಗೆ ಸುಡ್ತದೆ, ಮರಕ್ಕೆ ತಂಪು, ಮಣ್ಣಿಗೆ ತಂಪು, ಮಣ್ಣಲ್ಲಿರುವ ಹುಳಿ ಮಣ್ಣು ತೆಗೆದು ಬಿಡ್ತದೆ ಆಟೋಮೆಟಿಕ್ಲಿ, ಏನು ಪರಿಣಾಮ ಇಲ್ಲ. ನಾವು ಹಾಕಿದಲ್ಲಿ ಒಂದು ತಾಸಿನಲ್ಲಿ ಅದು ಕೆಲಸ ರಿಸಲ್ಟ್ ಚಾಲು ಆಗ್ತದೆ. ಅದನ್ನು ನಾನು ಅಡಿಕೆ ಗಿಡ ತೋಟದಲ್ಲಿ ಗದ್ದೆಯಲ್ಲಿ ಹಾಕಿದ ಅಡಿಕೆ ಗಿಡ 2 ವರ್ಷ ಆದರೂ ಅದನ್ನು ಏನೂ ಪರಿಣಾಮ ಬರಲಿಲ್ಲ. ಅಂದರೆ ಹುಳಿ ಮಣ್ಣು ಗದ್ದೆಯಲ್ಲಿ ನಾವು 3-4 ತಿಂಗಳು ನೀರು ಕಟ್ಟಿರೋದ್ರಿಂದ ಅದು ಏನು ಅದರಿಂದ ಆ ತೇವಾಂಶ ಒಳಗೆ ಉಳಿದು ಬೇರ್ನಲ್ಲಿ ಅದು ಹಾಕೋದಿಲ್ಲ, ಮಳೆಗಾಲದಲ್ಲಿ ಮತ್ತೆ ತಗ್ಗಾಗ್ತದೆ, ಬೇಸಿಗೆಯಲ್ಲಿ ಒಂದು ಎಡೆ ಬರ್ತದೆ ಮತ್ತು ಮಳೆಗಾಲದಲ್ಲಿ ಅಷ್ಟೇ. ಅದಕ್ಕೆ ನಾನು ನೆಡುವಾಗಲೇ ಇವರು JCBಯನ್ನು ತೊಗೊಂಡೋಗಿ ಎಲ್ಲ ಗದ್ದೆಯನ್ನು ಲೇವಲ್ ಮಾಡಿ ಅವೆಲ್ಲ ಗುಣಿಯನ್ನು ತೋರಿಸಿ ಅದರಲ್ಲಿ 1 kg ಅದು ಕುಮಟಾಕ್ ಹೋಗಿ ನಾನು ತೊಗೊಂಬಂದದ್ದು. ಒಂದು ಸಿಗುವುದಿಲ್ಲ ಇಲ್ಲಿ, ಒರಿಜಿನಲ್ ಸಿಗುವುದಿಲ್ಲ, ಡುಪ್ಲಿಕೇಟ್ ತರ್ತಾರೆ ಎಲ್ಲರೂ, ಅಂದರೆ ಭಾಳ ಅದರಲ್ಲಿ ಕಲಬೆರಿಕೆ ಚಾಲು ಆಗಿದೆ. ಅದನ್ನು ಬಿಟ್ಟು ನಾನು ಸ್ವತಃ ಹೋಗಿ ಅಲ್ಲಿಂದ ಖರೀದಿ ಮಾಡಿಕೊಂಡು, ಕಾಸ್ಟ್ ಜಾಸ್ತಿ ಆಯಿತು ಆದರೂ ತೊಗೊಂಬಂದು ಹಾಕಿದೆ. ಇವತ್ತು ನಾನು ಅದೇ ಮರದಿಂದ ನನಗೆ ಖುಷಿ ಆಗ್ತದೆ, ಅಡಿಕೆ ಗಿಡ ಒಳ್ಳೇದಾಗಿದೆ ಅಂದ್ರೆ ಇದು ನನಗೆ ಫೋಟೋ ಸಹಿತ ಇದೆ ಅಂದ್ರೆ ಅಷ್ಟು ಹಂಗೆ ಒಳ್ಳೆ ಒಂದು ಗಿಡ ಅಷ್ಟು ತಯಾರಾಗುತ್ತೆ. ಸುಣ್ಣ ಪ್ರತಿ ವರ್ಷ ಹಾಕೋದ? 3 ವರ್ಷ ಹಾಕ್ಬೇಕು ನಿರಂತರ. 3 ವರ್ಷ 2 kg ಹಾಕ್ಬೇಕು ಒಂದು ಗಿಡಕ್ಕೆ, ಅಡಿಕೆ ಗಿಡಕ್ಕೆ. ತೆಂಗಿನ ಗಿಡಕ್ಕೆ ಆದ್ರೆ 6 kg ಹಾಕ್ಬೇಕು. ಆಮೇಲೆ ಹಾಕೋ ಅವಶ್ಯಕತೆ ಇಲ್ಲ, ಆಮೇಲೆ ಬೇಡ ಅಷ್ಟೇ. ಅಂದ್ರೆ ಮಣ್ಣಲ್ಲಿ ಲೆವೆಲ್ ಆಗಿಬಿಡ್ತದೆ, ಬೇರು ಸದೃಢ ಆಗ್ತದೆ. ಒಂದು ಸಲ ಆ ಗಿಡ ಒಳ್ಳೇದಾಯ್ತು ಅಂದ್ರೆ ಅದು ಆಟೋಮೆಟಿಕ್ಲಿ ರೋಗ ನಿರೋಧಕ ಶಕ್ತಿ ಬರ್ತದೆ. ನಾವು ಹೊರಗಿನ ಸ್ಪ್ರೇ ಯಾವುದೇ ಔಷಧಿ ಮಾಡಿದ್ರು ಅದು ಮಣ್ಣಿನಲ್ಲಿ ಗುಣವನ್ನು ತೆಗೆಯುವುದಿಲ್ಲ. ಗಿಡ ಒಂದು ಸಲ ಕಪ್ಪು ಕಾಣಬಹುದು, ಈಗ ರಾಸಾಯನಿಕ ಸಿಗ್ತದೆ, ಈಗ ಬೇಸಿಗೆಯಲ್ಲಿ ಅದನ್ನು ತಂಪಾಗಿ ಇಡಲಿಕ್ಕೆ ಅಂತ ನೆರಳು ಸಲುವಾಗಿ ಬಾಳೆ ಗಿಡ ಹಚ್ಚೋದು ಒಂದು ಪದ್ಧತಿ. ಬಾಳೆಯಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಈಗ ಬಾಳೆನೇ ಇಲ್ಲ ಒಂದು ತೋಟದಲ್ಲಿ, ಆದರೂ ಅಡಿಕೆ ಗಿಡ ಕೆಂಪಾಗ್ತದೆ ಬೇಸಿಗೆ ಅಂದರೆ ಅದಕ್ಕೆ 1 kg ಸುಣ್ಣ ಹಾಕಿದರೆ ಅವ ಅಡಿಕೆ ಗಿಡ ಕಪ್ಪು ಆಗಿರ್ತದೆ, 3 ತಿಂಗಳಲ್ಲೂ ಕಪ್ಪಾಗಿರ್ತದೆ. ಅಂದರೆ ಅದಕ್ಕೆ ಆ ವಿಟಮಿನ್ಸ್ ಕೊಡ್ತದೆ. ನಾವು ಮಣ್ಣಲ್ಲೇ ಇವತ್ತು ಈ ಕಲ್ಲು ಹಾಕಿದ್ದೇವೆ ನಾವು ನೆಲಕ್ಕೆ, ಇದು ಕಲ್ಲು ಹಾಕಬಾರ್ದು. ಆ್ಯಕ್ಚುಲಿ ನಾನು ನಿನ್ನೆ ತರಿಸಿ ಇಟ್ಟಿದ್ದೇನೆ ಮನೆಗೆ, ಆದರೆ ಹಾಕುವುದಲ್ಲ. ನಮ್ಮ ಮಣ್ಣು ನಮ್ಮ ಕಾಲಿಗೆ ವಾತಾವರಣ ಕಡಿಮೆ ಮಾಡ್ತದೆ. ಹಿಂದಿನವರು ಹಿಂದಿನವರು ಮಣ್ಣಿನ ಗೋಡೆ, ಮಣ್ಣಿನ ನೆಲ ಎಲ್ಲ ಆಗೂ ಕಲ್ಲು ಸಿಕ್ತಿತ್ತು, ಆದರೆ ಹಾಕಲಿಲ್ಲ ಯಾರು, ಅದರಷ್ಟು ತಂಪು ಯಾವುದೂ ಇಲ್ಲ. ಹಾಗಾಗಿ ಮಣ್ಣಿನ ಬಗ್ಗೆ ನಾವು ಬಹಳ ವಿಶೇಷವಾಗಿ ಕಾಳಜಿ ವಹಿಸಬೇಕು. ಮತ್ತೇನ್ ಮಾಡಿದ್ರಿ ಮಣ್ಣಿನ ಒಂದು ಆರೋಗ್ಯ ಕಾಪಾಡಲಿಕ್ಕೆ? ಮಣ್ಣಿಗೆ ನಾವು ಯಾವುದೇ ರಾಸಾಯನಿಕವನ್ನು ಬಂದ್ ಮಾಡಿದ್ದೇವೆ, ರಾಸಾಯನಿಕವನ್ನು ಹಾಕುವುದೇ ಇಲ್ಲ. ಅದು ಕೆಮಿಕಲ್ಸ್, ಅಲ್ಲಿ ರಾಕ್ ಫಾಸ್ಫೇಟ್ ಹಾಕ್ಬೋದು, ಅದು ಅಂದ್ರೆ ಮಣ್ಣಿಂದನೇ ಬಂದದ್ದು, ಅದು ಹೊರಗಿನ ದೇಶದ ಮಣ್ಣು. ಅದು ಮತ್ತೆ ರಂಜಕ ಒಂದು ಪೊಟ್ಯಾಶ್, ಅದು ಮಣ್ಣೆ, ಅದನ್ನು ಹಾಕ್ಬೋದು. ಬಿಟ್ಟರೆ ಈ DAP, ಈ ಮಂಗಲ, ಈ ಯೂರಿಯಾ, ಇದು ಮಾತ್ರ ಮಣ್ಣನ್ನು ಸರ್ವನಾಶ ಮಾಡ್ತದೆ. ನಮ್ಮ ಆಹಾರದಿಂದ ನಮಗೆ ಇಫೆಕ್ಟ್. ಇವತ್ತು ಕೆಮಿಕಲ್ಸ್ ಹಾಲು, ಅಲ್ಲ ಯಾವುದೇ ಡೈರಿ ಹಾಲು ನಾವು ತಗೊಳ್ಬೋದು, ಅದು ಪೂರ್ತಿ ಅದು ನೈಸರ್ಗಿಕವಾಗಿ ಹಾಲಿಲ್ಲ. ನಾವು ಗಾವಟಿ ಆಕಳನ್ನು ಹೇಳ್ತೇವೆ ನಮ್ಮಲ್ಲಿ ಗಿಡ್ಡ ತಳಿ, ಅವರ ಆಕಳ ಹಾಲು ಕುಡಿದವರು ಯಾರೂ ಆಸ್ಪತ್ರೆಗೆ ವಿಶೇಷವಾಗಿ ಬರಲಿಲ್ಲ. ಈಗ ಜರ್ಸಿ ದೊಡ್ಡ ದೊಡ್ಡ HF ಆಕಳು ಬಂದಿದೆ, ಅದ್ರ ಹಾಲು ಕುಡಿದವರು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ. ಮಂಡಿ ನೋವು, ವಾತ, ಅದರಲ್ಲಿ ಇರುವುದು ಹಾಲು ಕೆಮಿಕಲ್ಸ್. ನಾವು ಹಿಂಡಿ ಹಾಕ್ತೇವೆ, ಹಿಂಡಿಯಲ್ಲಿ ಕೆಮಿಕಲ್ಸ್ ಇದೆ. ಇವತ್ತು ಹತ್ತಿ ಹಿಂಡಿ ಹಾಕ್ತೇವೆ, ಹತ್ತಿ ಹಿಂಡಿಯಲ್ಲಿ ಕೆಮಿಕಲ್ಸ್ ಇದೆ. ಆ ಹಿಂಡಿಯನ್ನು ಬೀಜದಲ್ಲಿ ಬೆಳೀತದಲ್ಲ, ಆ ಬೀಜದ ಎಣ್ಣೆ ತೆಗಿತಾರೆ, ಅದನ್ನು ನಾವು ದನಕ್ಕೆ ಹಾಕ್ತೇವೆ. ದನ ಒಂದು ಸಲ ತಯಾರಾಗ್ತದೆ, ಹಾಲಿನಲ್ಲಿ ಕೆಮಿಕಲ್ಸ್ ನಮಗೆ ಡೈರೆಕ್ಟ್ ಆಗಿ ಬರ್ತದೆ. ನಾವು ರೊಕ್ಕ ಕೊಟ್ಟು ತೊಗೊಂಡೋಗಿ ಕೆಮಿಕಲ್ಸ್ ತಿಂದುಕೊಂಡು ಇವತ್ತು ಬದುಕ್ತಾ ಇದ್ದೇವೆ. ಅದೇ ಈ ಸುಣ್ಣ ಹಾಕಿದರೆ ಸುಣ್ಣವನ್ನು ದನಕ್ಕೆ ಇಷ್ಟು ಹಾಕ್ಬೋದು, ಅಂದರೆ 10 ml ದಿವಸ ಸುಣ್ಣ, ಡೈರೆಕ್ಟ್ ಸುಣ್ಣನೆ. ಒಂದು ನಾವು ಕಡಿಯ ಕಚ್ಚು ಅಥವಾ ದಾಣೆ ಅಂತ ಹೇಳ್ತೇವೆ, ಅದಕ್ಕೆ ಹಾಕಿ ಕೊಟ್ಟರೆ ಆ ಆಕಳ ಒಂದು ಅಂದರೆ ಒಂದು ಸಣ್ಣ ಮಣಿಕಾಯಿ ಇದ್ರೂ ಅದು 2 ವರ್ಷಕ್ಕೆ ಹೀಟಿಗೆ ಬಂದು ಒಳ್ಳೆ ತಳಿಯಾಗಿ ಒಂದು ಕರ ಆಗ್ತದೆ. ಅದಕ್ಕೆ ಕೆಲಸ ಎಂಬೇಕು. ನಮ್ಮ ಹಿಂದಿನವರು ಎಲೆ ಅಡಿಕೆ ಹಾಕ್ತಾಯಿದ್ರು, ನಾನು ಹಾಕಲು ನಮ್ಮ ತಂದೆಯವರೆಲ್ಲ ಹಾಕ್ತಿದ್ರು. ಅವರು 70 ವರ್ಷ ಆದರೂ ಅವರು ಒಳ್ಳೆ ಗಟ್ಟಿ ಮುಟ್ಟಾಗಿ ಇದ್ರು ಒಂಥರ, ದೊಡ್ಡ ಆಳು ಹಿಂಗೆ ಒಂಥರ, ಎಷ್ಟೇ ಏನು ಹುರುಪು ಇತ್ತು ಹಿಂಗೆ. ಅಂದರೆ ಎಲೆ ಅಡಿಕೆ ಹಾಕ್ತಿದ್ರು, ಎಲೆ ಅಡಿಕೆಯಲ್ಲಿ ಆ ಸುಣ್ಣ ಇರ್ತದೆ, ಪೇಟೆ ಸುಣ್ಣ ಅಲ್ಲ, ಅದು ಇವಿಗೆ ಸುಣ್ಣ ಅಂತ ಹೇಳ್ತಾರೆ. ಅದು ಬಟ್ಟಿ ಹಾಕಿ ಆ ಸುಣ್ಣ ಮಾಡಿರ್ತಾರೆ. ಇವತ್ತು ಇಲ್ಲಿ ಡೊಲೊಮೇಟ್ ಬೇರೆ ಬೇರೆ ಹಿಂಗೆ ಇದು ಬಂದಿದೆ, ಅದು ಸುಣ್ಣ ಅಲ್ಲ ಆಕ್ಚುಲಿ, ಅದು ಅಲ್ಲಿದೆ ಹೊರಗಿನ ಮಣ್ಣು, ಅದನ್ನು ಇವರು ಸುಣ್ಣ ಅಂತ ಹೇಳಿ ಹೇಳ್ತಾ ಇದಾರೆ. ಅದು ಅದರಿಂದ ಏನು ಪರಿಣಾಮ ಬರುವುದಿಲ್ಲ, ಒಂದು ಲಾಭಿ ಅದು. ಅದಕ್ಕಿಂತ ಈ ಸುಣ್ಣ ನಮಗೆ ಕಾಸ್ಟ್ ಹೆಚ್ಚು ಬರ್ತದೆ. ಆದರೆ ಇವತ್ತಿನ ಮಾರ್ಕೆಟ್ಗೆ 400-500 ರೂಪಾಯಿ ಅಡಿಕೆ ಒಂದು ಕೆ ಜಿ ಹೋಗುವಾಗ, ನಾವು ಒಂದು ಕೆ ಜಿ ಸುಣ್ಣ ಹಾಕ್ಲಿಕ್ಕೆ 15 ರೂಪಾಯಿ ಹಾಕ್ಲಿಕ್ಕೆ ನಾವು ಇವತ್ತು ಆಲೋಚನೆ ಮಾಡ್ತೇವೆ. ಇಲ್ಲಿ 1 ರೂಪಾಯಿ ಸಿಗ್ತದೆ, 2 ರೂಪಾಯಿ ಸಿಗ್ತದೆ ಸುಣ್ಣ. ನನಗೆ ಎಷ್ಟೋ ಜನ ಹೇಳಿದ್ರು ಒಂದ್ಸಲ ಹಾಕಿ ಅಂತ ಹೇಳಿದಾಗ ಈಗ ಗೊತ್ತಾಗ್ತದೆ, ಹೌದು ನೀನು ಹೇಳಿದ ಸತ್ಯ, ಈ ಸುಣ್ಣನೇ ಹಾಕಬೇಕಾಗಿತ್ತು, ನಾ ಮೊದಲು ಹಾಕಿದ್ರೆ ನಿನ್ನಂಗೆ ತರ ತಗೊಳ್ತಿದ್ದೆ ಅಂತೇಳಿ ಅವರು ಈಗ ಖುಷಿಯಿಂದ ಹೇಳ್ತಾರೆ. ಅಂದ್ರೆ ಈ ಪರಿಸ್ಥಿತಿ ನಮ್ಮಲ್ಲಿ ಮೋಸ ಮಾಡೋರು ಬಹಳ. ಈಗ ಅದಕ್ಕೆ ಅಲ್ಲಿಂದ 15 ರೂಪಾಯಿನ ಸುಣ್ಣ ಏನು ತರ್ತಾರೆ, ಇಲ್ಲಿ ಈ ಲೋಕಲ್ ಸುಣ್ಣ ತಗೊಳ್ತಾರೆ, ಇದನ್ನು ಮಿಕ್ಸ್ ಮಾಡಿ ಜನರಿಗೆ ಬ್ಯಾನರ್ ಹಚ್ಚಿ ತಾನು ಸುಣ್ಣ ಕೊಡ್ತೇನೆ ಅಂತೇಳಿ ಮಾರಾಟ ಮಾಡ್ತಾರೆ. ಅದು ಸುಣ್ಣ ಅಲ್ಲ. ಈಗ ತೋಟ ಹೇಗಿದೆ? 3 ಎಕರೆ ತೋಟ ಒಳ್ಳೆ ಇದೆ. 3 ಎಕರೆ ತೋಟ ಅಂದ್ರೆ ನಾವು ಕ್ರಮೇಣ ಕ್ರಮೇಣ ಹಾಕ್ತಾ ಬಂದೆ. ಮೊದಲು ತಂದೆಯವರು ಇದ್ದಾಗ ಒಂದು ಹಳೆ ತೋಟ ಇತ್ತು, ಅದರ ನಂತರ ನಾವು 1.5 ಎಕರೆನ ಕ್ರಮೇಣ ಕ್ರಮೇಣ ನಮ್ಮ ಹತ್ರ ಅಂದ್ರೆ ಆರ್ಥಿಕ ಸಹ ಇದನ್ನು ನೋಡಿಕೊಂಡು ನಾವು ಒಂದೇ ಸಲ ನಮ್ಮ ಹತ್ರ ಹಾಕ್ಲಿಲ್ಲ. ಹಂತ ಹಂತವಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಲೆಕ್ಕದಲ್ಲಿ ನಾವು ಅಷ್ಟು ಕೃಷಿಯನ್ನು ಈಗ ಸಮಗ್ರ ಕೃಷಿಯಲ್ಲಿ ಬಂದಿದ್ದೇವೆ ಈಗ. ಆದರೂ ಇನ್ನೂ ಬರಬೇಕು. ನಾನು ಪರಿಪೂರ್ಣ ರೈತ ಅಂತ ನಾನು ಇನ್ನೂ ಹೇಳ್ಕೊಳ್ಳೋಕೆ ಅಷ್ಟು ಆಗಲಿಲ್ಲ. ಇನ್ನೂ ಆಗಬೇಕು. ಈಗ ಮತ್ತೆ ಅದಕ್ಕೆ ಎಲ್ಲ ಕಾಳುಮೆಣಸು ಗಿಡ ಹಚ್ಚಬೇಕು ಅಂತೇಳಿ ಇನ್ನೊಂದು, ಮತ್ತೆ ಎಲ್ಲ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಸಮಗ್ರವಾಗಿ ಮಧ್ಯ ಮಧ್ಯದಲ್ಲಿ ಕಾಳುಮೆಣಸು ಮಾಡಬೇಕು. ಇನ್ನು ಸಣ್ಣ ಮೆಣಸು, ಚಿಟ್ಟ ಮೆಣಸು ಅಂತ ಹೇಳ್ತೇವೆ ಈಗ, ಸೂಜಿ ಮೆಣಸು ಅಂತ ಹೇಳಿ. ಸೂಜಿ ಮೆಣಸು ಒಳ್ಳೆ ಆರೋಗ್ಯಕ್ಕೆ, ಅದು ಕಾಗೆ ಒಂದಿದ್ರೂ ಬಿಡುವುದಿಲ್ಲ ಆ ಗಿಡವನ್ನು. ಎಲ್ಲಿಂದ ಬಂದಾದ್ರೂ ಆ ಕಾಗೆ ಆ ಚಿಟ್ಟ ಮೆಣಸನ್ನು ತಿಂದ್ಕೊಂಡು ಹೋಗ್ತದೆ. ಅದೇ ನಾವು ಪೇಟೆಯಲ್ಲಿ ಬ್ಯಾಡಗಿ ಮೆಣಸು ಅಂತ ಹೇಳಿ ತಗೊಂಡೋಗಿ ಬಿಟ್ಟರೆ ಅದಕ್ಕೆ ಬರುವುದಿಲ್ಲ ಆ ಕಾಗೆ. ಆ ಕಾಗೆ ಹುಡ್ಕೊಂಡೋಗಿ ಎಲ್ಲ ತಿಂತದೆ. ಮಂಗ ಅದೇ ಮೆಣಸನ್ನು ತಿಂತದೆ. ಅಂದ್ರೆ ಅದರಲ್ಲಿ ಇರುವಂತಹ ರಾಸಾಯನಿಕ ಒಂದು ಔಷಧಿ ಗುಣ ನಮಗ್ ಗೊತ್ತಿಲ್ಲ ಮನುಷ್ಯನಿಗೆ. ಇವತ್ತು ವಾತಕ್ಕೆ ಈ ಹಳ್ಳಿ ಚಿಟ್ಟ ಮೆಣಸು ಏನು ಹೇಳ್ತೇವೆ ನೋಡಿ, ಅದಕ್ಕೆ ವಾತ ಹೋಗ್ತದೆ, ಅದು ತಿನ್ಬೇಕಂತೆ. ಕೆಟ್ಟ ಖಾರ ಅದು, ಅದನ್ನ ತಿನ್ಬೇಕು. ಅದೇ ಈ ಪೇಟೆ ಮೆಣಸು ತಿನ್ನಬಾರ್ದು ಅಂತ ಹೇಳುವ ನಮ್ಮ ಔಷಧಿ ಹಳ್ಳಿ ನಾಟಿ ಪರಂಪರೆ ಔಷಧಿ ಅವರು ಅದನ್ನು ಹೇಳ್ತಾರೆ, ಸಜೆಷನ್ ಮಾಡುವುದಿಲ್ಲ. ಚಿಟ್ಟ ಮೆಣಸು ತಿನ್ಲಿಕ್ಕೆ ಹೇಳ್ತಾರೆ, ಸಣ್ಣ ಮೆಣಸು ತೋಟದಲ್ಲಿ ಬೆಳೆದಿದ್ದು. ಅದನ್ನ ಬೆಳೀತಾ ಇದ್ರಿ ಈಗ? ಅದು ಈಗ ನಾವು ಕಳೆ ಮಿಷನ್ ಬಂದು ಎಲ್ಲ ಹಾಳಾಗ್ತಾ ಇದೆ. ನಾವು ಕಳೆ ತೆಗಿಲಿಕ್ಕೆ ಈಗೆಲ್ಲ ಆಳ ಸಿಗುವುದಿಲ್ಲ ಅಂತೇಳಿ ಕಳೆ ಮಿಷನ್ ಹಚ್ತೇವೆ. ಕಳೆ ಮಿಷನ್ ಹಚ್ಚಿದಾಗ ಅವನಿಗೆ ನಾವು ಆಳ ಹಚ್ಚಿದೆವು, ನಾವೇ ಹೊಡೆಯೋದಾದ್ರೂ ಅದು ಎಲ್ಲ ಗಿಡ ನಶಿಸಿ ಹೋಗ್ತಾ ಇದೆ ಈಗ. ಅದು ಈಗ ಹೊಸದಾಗಿ ಅದನ್ನು ಅಭಿವೃದ್ಧಿ ಮಾಡಬೇಕು. ಮಾಡುವುದು ತುಂಬಾ ಕಷ್ಟ. ಅದು ಗಿಡ ಹುಟ್ಟುವುದಿಲ್ಲ, ಅದು ಗಿಡ ಅಪರೂಪಕ್ಕೆ ಹುಟ್ಟುದು. ಅದು ಮತ್ತೆ ಬೇರೆ ಕಡೆ ಸಸಿ ತಂದು ಅಥವಾ ಬೀಜ ತಂದು ಅದೇ ಅದು ಮಾಡಬೇಕು. ಅದು ಎಲ್ಲ ಸಿಗ್ತದೆ ಅಂತ ನಾನು ಇನ್ನು ಅದ್ರ ನೋಡ್ಲಿಲ್ಲ. ಈಗ ಗಿಡ ಹಚ್ಚಬೇಕಾಗಿದೆ. ಮತ್ತೆ ಈ ತೋಟದಲ್ಲಿ ಡಯಂಚ ಅಂತೇಳಿ ಬೀಜ, ಹುಲ್ಲು ಬೀಜ, ಅದನ್ನು ಹಾಕಿದ್ದೇನೆ. ಒಂದು 5 ಕೆಜಿ ಅಷ್ಟೇ ನಾನು ಸ್ಯಾಂಪಲ್ ನೋಡಿದ್ದು, ಒಳ್ಳೇದಾಗಿದೆ. ಈ ಸಲ ಮತ್ತೆ ಹಾಕಬೇಕು. 80 ರೂಪಾಯಿ ಏನೋ ಕೆಜಿ ಇದೆ. ಅದು ಮಣ್ಣನ್ನು ಒಳ್ಳೆ ಗುಣಕ್ಕೆ ತರ್ತದೆ. ಅದನ್ನು ಕಡಿದು ಅಲ್ಲೇ ಹಾಸೋದು, ತೋಟಕ್ಕೆ ಬಿಟ್ಬಿಡೋದು, ಮತ್ತೇನು ಮಾಡೋದಿಲ್ಲ. ಅದು ಒಳ್ಳೆ ಅದರಲ್ಲಿ ಮಣ್ಣಿನ ಗುಣವನ್ನು ಸತ್ವ ಹೆಚ್ಚು ಮಾಡ್ತದೆ. ನಾವು ರಾಸಾಯನಿಕಕ್ಕೆ ನಾವು ಹೋಗುವುದಿಲ್ಲ ಮಣ್ಣಿನ ಇದರಲ್ಲಿ. ನಮ್ಗದು ಬೆಡ್ಲೆ ಬೇಡ. ಒಂದ್ಸಲ ಕ್ಷಣಿಕ ಸುಖ ಅದು, ಒಂದ್ಸಲ ಕಾಣ್ತದೆ. ಆದರೆ ಪರಂಪರಾಗಿ ತಂದೆಯವರು ಏನು ಕಾದ್ಕೊಂಬಂದಿದ್ರು ಆ ಜಮೀನು, ಅದನ್ನು ನಾನು ಒಂದು ಕ್ಷಣದಲ್ಲಿ ಒಂದು 2 ಚೀಲ ಗೊಬ್ಬರ ತಗೊಂಡು ಹಾಕಿ ಅದನ್ನು ಹಾಳು ಮಾಡಬಹುದು. ಭೂಮಿ ತಾಯಿಯ ಸೇವೆಯನ್ನು ಮಾಡುವುದು ನಮ್ಮ ಒಂದು ಕರ್ತವ್ಯ. ಯಾವ ಬೆಳೆ ಹಾಕಿರಿ ಹೇಳಿ? ನಮ್ಮದು ಬಾಳೆ ಇದೆ. ಮೇನ್ ಅಂದರೆ ನಮ್ಮದು ಅಡಿಕೆ. ನಮ್ಮಲ್ಲಿ ಮಲೆನಾಡು ಪ್ರದೇಶ ಇದು, ಉತ್ತರ ಕನ್ನಡ ಅಂತ ಅಡಿಕೆ. ಅದರಲ್ಲಿ ತೆಂಗು ಮನೆಗೆ ಸಾಕಾಗಿ ನಾನು ಪೇಟೆಗೆ ಮಾರ್ತಾ ಇದ್ದೇನೆ ಎಣ್ಣೆ. ಅದರಿಂದ ಕೊಬ್ಬರಿ ಎಣ್ಣೆಯನ್ನು ಮಾಡಿಸ್ತೇವೆ ತೆಂಗಿನಕಾಯಿಯಿಂದ. ಮತ್ತು ಉರುವಲಿಗೆ ಅದರದ್ದು ಇದೆಲ್ಲ ಸಿಗ್ತದೆ ನಮಗೆ ತೆಂಗಿನಕಾಯಿ ಗಿಡದಿಂದ. ಅದು ಸೋಗೆ ಅದು ಇದೆಲ್ಲ ನಮಗೆ. ಅಡಿಕೆ ಆಯಿತು, ತೆಂಗು, ಕೋಕೋ ಇದೆ, ಕೋಕೋ ಕಾಪಿ ಇದೆ, ರೋಬೋಸ್ಟಾ ಕಾಪಿ ಅಂತ ಇದೆ. ಅನಾನಸ್ ಇದೆ. ಅನಾನಸನ್ನು ಭಾಳ ಹಚ್ಚಲಿಲ್ಲ. ಒಂದು ತೋಟದ ಒಳಗೆ ಹಚ್ಚಿದ್ರೆ ನಮ್ಗೆ ಅಡಿಕೆ ಇರ್ಲಿಕ್ಕೆ ತ್ರಾಸು, ಸೈಡ್ ಅಷ್ಟೇ ಇದೆ. ಮತ್ತು ಇನ್ನು ಹಣ್ಣು ಹಂಪಲು ಅಂದರೆ ಪೇರ್ಲು, ಚಿಕ್ಕು, ಹಲಸು, ಬಕ್ಕೆ ಅಂತ ಹೇಳ್ತೇವೆ ನಾವು ಹಲಸಿಗೆ, ಅಂಬಲಿ ಅಲ್ಲ ಬಕ್ಕೆ. ಮತ್ತು ಮಾವಿನ ಗಿಡ ಎಲ್ಲ ಇದೆ ನಮ್ಮ ಮನೆ. ಇದಕ್ಕೆ ಸಾಕು. ಇನ್ನು ಹೆಚ್ಚಾದ ನಾವು ಅಲ್ಲೇ ನೆಂಟ್ರೆಸ್ಟ್ರಿಗೆ ಕೊಡ್ತೇವೆ ಬಿಟ್ಟರೆ ಮಾರಾಟಕ್ಕೆ ಹೋಗೋದಿಲ್ಲ ಅಂದ್ರೆ ಸಾಕು. ಮನೆಗೆ ಎಷ್ಟು ಬೇಕು ಮತ್ತು ಗೆಳೆಯರಿಗೆ ಬಂದು ಬಳಗಕ್ಕೆ ಕೊಡಕ್ಕೆ ತಗೊಂಡು ನಮಗೆ ಅವರು ಹಣ್ಣು ತರ್ತಾರೆ, ನಾವು ಅವ್ರಿಗೆ ಕೊಡ್ತೇವೆ. ಹಿಂಗೆ ಅದೊಂದು ಸಹಕಾರಿ ತತ್ವದಲ್ಲೇ ಇರ್ತೇವೆ ನಾವು. ನೀವು ಬಾಳೆ, ಅಡಿಕೆ, ತೆಂಗು ಇಂಥ ಬೆಳೆಗಳು ಮುನ್ಸಪ ಕೈ ಹಿಡಿತ ಕೈ ಹಿಡಿತದೆ. ಅದ್ರ ಬಗ್ಗೆ ನಮ್ಮದು ಅಂದರೆ ಹೆಚ್ಚಿನ ಆಸಕ್ತಿ. ನೀರು ಅದಕ್ಕೆಲ್ಲ ಹೆಂಗೆ? ನೀರಿದೆ, ನೈಸರ್ಗಿಕವಾಗಿ ನೀರಿದೆ. ಕೆರೆ ಇದೆ ತೋಟದ ಮೇಲೆ. ಮೊದಲು ಹಿಂದೆ ಗದ್ದೆ ಮಾಡುವಂಥದ್ದು. ಗದ್ದೆಯಲ್ಲಿ 2 ಸಲ ನಾವು ಬೆಳೆ ಬೆಳೀತಿದ್ದೆ. ಕಾರ್ ಗದ್ದೆ ಅಂತೇಳಿ ಬೇಸಿಗೆಯಲ್ಲಿ ಮಾಡುವುದು, ಕಾರ್ ಗದ್ದೆ ಮಳೆಗಾಲದಲ್ಲಿ, ಮಳೆಗಾಲದ ಗದ್ದೆ ಅಂತ. ಇದು ಮಳೆಗಾಲದ್ದು ಡಿಸೆಂಬರ್ವರೆಗೆ ಮುಕ್ತಾಯ ಆಗ್ತದೆ. ಇದನ್ನು ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೆ, ಏಪ್ರಿಲಿಗೆ ಕಟಾವ್ ಆಗ್ತದೆ ಗದ್ದೆ. ಈಗ ಲೇಬರ್ ಕಾಸ್ಟ್ ಬೀಳೋದ್ರಿಂದ ನಾವು ಗದ್ದೆಯನ್ನು ಕಡಿಮೆ ಮಾಡಿದ್ವಿ. ಆ ಗದ್ದೆಯಲ್ಲಿ ತೋಟವನ್ನು ಅಭಿವೃದ್ಧಿ ಮಾಡಿದ್ದೇವೆ. ಈಗ ಶ್ರಮ ಬೇಕು ಅದರಲ್ಲಿ. ಒಂದು ದಿವಸ ಎಲ್ಲೋ ಹೋಗ್ಬೋದು, ಆದರೆ ಅದೇ ಅಭ್ಯಾಸ ಆಗಿಬಿಟ್ರೆ ತೋಟದಲ್ಲಿ ನೋಡೋರು ಯಾರು ಇರೋದಿಲ್ಲ. ಮಂಗನ ಬಾಧೆ ಹೆಚ್ಚಿದೆ, ಕ್ರಿಮಿಕೀಟಗಳ ಬಾಧೆ, ಅದೆಲ್ಲ ಬಾಧೆ ಭಾಳ ಇದೆ ಪ್ರತಿಯೊಂದಕ್ಕೆ. ಅಡಿಕೆ ಮೇಳೆ ಉದುರುವುದು, ಆಗ ಸಕಾಲಕ್ಕೆ ಔಷಧಿ ಹೊಡಿಬೇಕು ಅದಕ್ಕೆ. ನಿರಂತರ ನಾವು ಅಲ್ಲಿದ್ದಾಗ ಅದು ಏನು ಹೇಳುತ್ತೆ ನಾವು ಮಾಡಬೇಕು, ಅದು ನಮ್ಮ ಹತ್ರ ಮಾತಾಡ್ತದೆ. ಗಿಡ ನೋಡಿದರೆ ನಮಗದು ಒಂಥರ ಸಂತೋಷ ಆಗಬೇಕು. ಹಾಗೆ ಇನ್ನು ಹುಲ್ಲು ಬೆಳಿತೇವೆ ದನಕ್ಕೆ, ಮೇವು ತೋಟದಲ್ಲೆಲ್ಲ ಹುಲ್ಲು ದಂಡಿಗೆ ಬೆಳೆದ ದಂಡಿಗೆ ಸುತ್ತ ಅದನ್ನು ಕಟಾವು ಮಾಡಿ ದನಕ್ಕೆ ಹಾಕೋದು. ಹಾಗಾಗಿ ನೈಸರ್ಗಿಕವಾಗಿಯೇ ದನನೂ ಇರಬೇಕು. ನಾನು ದನನು ಬಿಟ್ಟು ಹಾಕ್ತೇನೆ ಹೊರಗೆ, ಕಟ್ಟಿ ಹಾಕಿ ಸಾಕೋದಿಲ್ಲ. ನಮ್ದು ಜರ್ಸಿ ಇದೆ ಒಂದು, ಒಂದು ಎಮ್ಮೆ ಇದೆ, ಎರಡು ಮತ್ತು ಸಣ್ಣ ಸಣ್ಣ ಕರ ಇದೆ. ಎಲ್ಲರೂ ಕಟ್ಟಿ ಹಾಕಿ ಸಾಕ್ತಾರೆ ಇವಾಗ. ನಾವು ಬಿಟ್ಟು ಹಾಕ್ತೇವೆ ಹೊರಗೆ, ಅದು ಹೊರಗೆ ಹೋಗಿ ನೈಸರ್ಗಿಕವಾಗಿ ಏನು ಗಿಡ ಸೊಪ್ಪು ತಿಂತದೆ ಅದರಲ್ಲಿ ಆಹಾರದ ಶಕ್ತಿ ಹೆಚ್ಚು, ಆ ಹಾಲು ಒಳ್ಳೇದು. ಈಗ ಅದೇ ಕಟ್ಟಿ ಹಾಕಿ ನಾವು ಪೇಟೆಯನ್ನು ತೊಗೊಂಡೋಗಿ ಕೆಮಿಕಲ್ಸ್ ಇತ್ತು ಆ ಹತ್ತಿ ಹಿಂಡಿ ಏನೇನು ಹಿಂಡಿ ಹಾಕಿ, ಅದಕ್ಕಿಂತ ಇದು ಬೆಟರ್. ಯಾಕೆಂದರೆ ಇದು ಹೊರಗೆ ಹೋಗಿ ಅದೇ ಹುಡ್ಕೊಂಡು ತಿಂತದೆ. ಇವತ್ತೊಂದು ಬೆಕ್ಕಿಗೆ ಆರಾಮಿಲ್ಲ ಅಂದರೆ ಅದು ಹೋಗಿ ಅಲ್ಲಿ ಒಂದು ಹೊರಗೆ ಹೋದರೆ ಎಲ್ಲೋ ಹುಲ್ಲು ಅದಕ್ಕೆ ಗೊತ್ತಿರ್ತದೆ, ಆ ಹುಲ್ಲು ತಿಂತದೆ. ನಾಯಿಗೆ ಆರಾಮಿಲ್ಲ ಅಂದರೆ ಅದು ಹುಲ್ಲು ಹುಡ್ಕೊಂಡು ತಿಂತದೆ, ಅದಕ್ಕೆ ಯಾರು ಹೇಳಿದ್ದಲ್ಲ. ಅದು ಹಂಗೆ ಯಾವತ್ತು ತಿನ್ನೋದಿಲ್ಲ, ಅದು ಆ ಹುಲ್ಲಿನಲ್ಲಿ ಔಷಧಿ ಗುಣ ಇದೆ ಅಂತೇಳಿ ಅದು ತಿಂತದೆ. ರಾಸಾಯನಿಕ ಹಾಕಿ ಹುಲ್ಲು ಬೆಳೆದ್ರೆ ಅದನ್ನು ತಿನ್ನುವುದಿಲ್ಲ. ಒಂದು ಎರಡು ಸೇಬು ಹಣ್ಣು ಇಟ್ಟರೆ, ಒಂದು ಕಾಗೆ ಬಂದ್ರೆ ಪೇರ್ಲಣ್ಣು ಒಂದು ಸೇಬು ಹಣ್ಣು ಇಟ್ಟರೆ ಪೇರ್ಲಣ್ಣು ತಿಂತದೆ ಬಿಟ್ಟರೆ ಸೇಬು ಹಣ್ಣು ತಿನ್ನೋದಿಲ್ಲ, ಪೇರ್ಲಣ್ಣು ತಿಂತದೆ. ಅಂದರೆ ಪೇರ್ಲಣ್ಣಿನಲ್ಲಿ ಆ ಸತ್ವ ಇದೆ, ಔಷಧಿ ಗುಣ ಇದೆ. ಅಂದರೆ ಒಂದು ಪೇರ್ಲಣ್ಣು ತಿಂದರೆ ನಾಲ್ಕು ಸೇಬು ಹಣ್ಣು ತಿಂದಷ್ಟು ಆ ಶಕ್ತಿ. ಪೇರ್ಲಣ್ಣು, ನೇರ್ಲಣ್ಣು, ಬೆಟ್ಟದ ನೇರ್ಲಣ್ಣು, ಹಲಸಿನ ಹಣ್ಣು, ಹೌದು, ಇದೆಲ್ಲ ನೈಸರ್ಗಿಕವಾಗಿ, ಅದಕ್ಕೆ ಯಾವುದೇ ಕೆಮಿಕಲ್ಸ್ ಇಲ್ಲ. ಒಂದೊಂದು ಗಿಡ ಇರ್ಬೇಕು ಮನೆಯಲ್ಲಿ. ಹಾಗೆ ನಾವು ಸುತ್ತಾಕಿ ಹಚ್ಚಿಬಿಟ್ಟಿದ್ದೇವೆ ಅಲ್ಲಿ. ಅಂದರೆ 8-10 ಗಿಡ ಹಿಂಗೆ, ಹಲಸಿನ ಗಿಡ ಒಂದು 20-25 ಇದೆ, ಈಗ ಮಾವಿನ ಗಿಡ ಒಂದು 15-20 ಇದೆ ತೋಟದಲ್ಲಿ. ಎಷ್ಟೋ ನಾವು ಕೊಯ್ಯೋದಿಲ್ಲ ಮಂಗ ತಿಂದು ಹೋಗ್ಲಿ ಅಂತೇಳಿ. ಮಂಗ ಅದನ್ನು ತಿಂದ್ರೆ ನಮಗೆ ಇಲ್ಲಿ ಬೇರೆ ಬಾಧೆಗಾದ್ರೂ ಬರುವುದಿಲ್ಲ, ಬಾಳೆಗೊನೆ ಯಾರು ಸಿಗ್ತದೆ. ನಾವು ರೈತರು ಎಲ್ಲದೂ ನಮಗೆ ಬೇಕು ಅಂತಲ್ಲ, ಪ್ರಾಣಿ ಪಕ್ಷಿ ಬದುಕಬೇಕು, ಕ್ರಿಮಿ ಕೀಟಾದಿ ಬದುಕಬೇಕು, ನಾವು ಅದ್ರ ಒಟ್ಟಿಗೆ ನಾವು ಬರಬೇಕು. ನಾವು ಅವರೊಟ್ಟಿಗೆ ಅಲ್ಲ ನಾವು ಹುಟ್ಟಿ ಬಂದದ್ದು. ಈಗ ಅಡಿಕೆ ಮತ್ತು ಕಾಳುಮೆಣಸು ಇದಕ್ಕೆಲ್ಲ ಸಾಕಷ್ಟು ಬೆಲೆ ಇರೋದ್ರಿಂದ ಇನ್ನೂ ನಿಮಗೆ ಖುಷಿಯಾಗಿರ್ಬೇಕು. ಹೌದು, ಆದರೆ ಈಗ ಏನಾಗಿದೆ, ಕಾಳುಮೆಣಸು ರೇಟು ಇಳಿದಿದೆ ಸ್ವಲ್ಪ. ನಾವು 8-10 ವರ್ಷದಿಂದಲೂ ಕಾಳುಮೆಣಸನ್ನು ಸ್ಟಾಕ್ ಮಾಡ್ಬೋದು ರೈತರು, ಅದು ನಮ್ಮ ಬಂಡವಾಳ ನೋಡಿಕೊಂಡು ಇಡ್ಬೋದು. ಅಂದರೆ ಹಾಳಾಗೋದಿಲ್ಲ, ಅದು ರೇಟ್ ಬಂದಾಗ ಅದನ್ನು ಕೊಡ್ಬೋದು. ಹಳೆ ಪದ್ಧತಿ ಹಾಗಿತ್ತು, ಈಗ ಏನಾಗಿದೆ, ಎಲ್ಲರೂ ರೈತರಿಗೆ ಮಾಡೋದಕ್ಕೆ ಬೆಳೆನೂ ಹೆಚ್ಚಾಗಿದೆ, ಹಾಗಾಗಿ ಹೊರಗಿನ ದೇಶದಲ್ಲೂ ಬೆಳೀತಾ ಇದ್ದಾರೆ. ಹಾಗಾಗಿ ಲೆವೆಲ್ ಒಂದು ರೇಟ್ ಇದೆ, ಇಲ್ಲಾದರೆ ಒಂದೇ ಸಲ ಏರ್ತಿತ್ತು ಒಂದೇ ಸಲ ಇಳಿದಿತ್ತು, ಹಾಗಿಲ್ಲ. ಈಗ 40,000-45,000-48,000 ಈಗ ಕಾಳುಮೆಣಸಿನ ಬೆಲೆ ಇದೆ. ಈಗ ಅಂದರೆ ಕೊಡ್ಬೋದು ಆ ರೇಟಿಗೆ. ಅಡಿಕೆನೂ ಇವತ್ತು 40,000 ಚಾಲಿಯಾಗಿದೆ, ಕೆಂಪು ಅಡಿಕೆ 50-50 ಅಂದರೆ ವೇರಿಯೇಷನ್ ಆಗ್ತಾ ಇರ್ತದೆ, ನಮ್ಗೆ ಅದು ಗೊತ್ತಾಗೋದಿಲ್ಲ. ಅದನ್ನು ನಾವು ಮೊದಲು ಕೊಟ್ಟರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇಟ್ಕೊಂಡವನು ಅದನ್ನು ಸಿಗ್ಬೋದು. ಅದು ನಮ್ಮಲ್ಲಿ ಒಂದು ಗಾದೆ ಇದೆ, ತಗ್ಗಿದ್ದಲ್ಲೇ ನೀರು ತುಂಬುತ್ತದೆ ಅಂತೇಳಿ. ಎಲ್ಲ ತಗ್ಗಿದೆಯೋ ಅಲ್ಲೇ ಹೋಗಿ ನೀರು ತುಂಬುತ್ತದೆ. ಈಗ ನಮ್ಮಂತ ಸಣ್ಣ ಸಣ್ಣ ರೈತರು ದೊಡ್ಡ ರೈತರ ಸಂಗಡ ಪೈಪೋಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವ್ರಿಗಿಂತ ಆರಾಮ್ ನಾವಿದ್ದೇವೆ ಇವತ್ತು ಸಣ್ಣ ರೈತರು. ಅಂದ್ರೆ ನಮ್ಮ ಸಣ್ಣ ಜಮೀನಿನಲ್ಲಿ ನಾವು ಅಚ್ಚುಕಟ್ಟಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ಬೋದು. ಕೆಲವು ಕೆಲಸ ನಾವು ಮಾಡಬಹುದು, ಒಂದು ಕೆಲವು ಮಾಡಿಸ್ಲಿಕ್ಕೂ ಆಗ್ತದೆ. ನನಗೆ ಸಾಕು ಅನ್ನುವಂಥ ಮನೋಭಾವನೆ ನಮಗಿರಬೇಕು, ಅಷ್ಟೂ ಬೇಕು ಅಂತೇಳಿ ನಾನು ಹೇಳುವುದಿಲ್ಲ. ಎಲ್ಲರೂ ಬದುಕಬೇಕು, ಸಮಾಜ ಬದುಕಿದ್ದಾಗ ನಾವು ಇರ್ತೇವೆ. ಇವತ್ತು ಒಂದು ಬೆರಳಿನಿಂದ ಏನು ಕೆಲಸ ಮಾಡ್ಲಿಕ್ಕೆ ಆಗುದು, 5 ಬೆರಳು ಇದ್ರೆ ಇನ್ನೊಂದು ಮುಷ್ಟಿಯನ್ನು ಹಿಡಿಬಹುದು ನಮ್ಮ ತತ್ವ. ನನಗೆ ನಿಜವಾಗಿ ಜೀವನದಲ್ಲಿ ನಮಗೆ ಸಾಕೊಳ್ಳುವಂಥದ್ದು ಇರಬೇಕು, ಎಷ್ಟು ಬಂದರೂ ಬೇಕು ಅಂತೇಳಿ ಹೇಳುವುದು ನಮ್ಮ ತಪ್ಪು. ನಾನು ಅಡಿಕೆ ವಿಚಾರದಲ್ಲೂ ಅತಿಯಾಗಬಾರ್ದು ಅಂತೇಳಿ ನಾನು ಮ್ಯಾನೇಜರ್ ಹತ್ರ ಅಡಿಕೆಯನ್ನು TSS ಆಗ್ತದೆ, TSS ನಾನು ಹೇಳಿದ್ದೆ ಅಡಿಕೆ ಯಾಕೋ ಅತಿ ಆಯಿತು ಅಂತ, ರೇಟ್ ಅತಿ ಆಯಿತು ಯಾಕೆ ಅಂತ ಕೇಳಿದರು. ಅವರು ರೇಟ್ ಹೆಚ್ಚಾದರೆ ನಿಮಗೆ ಖುಷಿ ಅಲ್ವ ಅಂತ ಹೇಳಿದರು. ರೈತರಿಗೆ ಖುಷಿ ಅಲ್ಲ ಇದು ಅಂತೇಳಿ, ಇದು ನಮಗೆ ಬೇಜಾರು ಸಂಗತಿ. ಯಾಕೆಂದರೆ ನಾವು ಒಂದು ಸಣ್ಣ ನೀರಿನಲ್ಲಿ ದಾಟಬಹುದು, ಹಳ್ಳದಲ್ಲಿ ನಾವು ದಾಟುವಾಗ ಸಣ್ಣ ನೀರು, ಸ್ವಲ್ಪ ದೊಡ್ಡ ಇಂದ ಸೊಂಟದವರೆಗೆ ಬಂದರೆ ಅದನ್ನು ಸ್ವಲ್ಪ ದಾಟಬಹುದು, ಏನಾಗೋ ಮ್ಯಾನೇಜ್ಮೆಂಟ್ ಮಾಡಿ. ಅದಕ್ಕಿಂತ ಹೆಚ್ಚು ಬಂದರೆ ನಮ್ಮನ್ನು ತೇರಿಸ್ಕೊಂಡು ಹೋಗೋದಿಲ್ಲ ಅದು. ಇದನ್ನೇ ಹೇಳಿದೆ. ಈಗ ನನಗೆ ಈಗ 200 ರೂಪಾಯಿ ಏನು ಕೂಲಿ ಇದ್ದದ್ದು ಆಟೋಮೆಟಿಕ್ಲಿ ಇವತ್ತು ರೇಟ್ ಹೆಚ್ಚಾದ ಕೂಡಲೇ 1,000ಕ್ಕೆ ಹೋಯಿತು, ಜಂಪ್ ಆಯಿತು. ಅದೇ ನಾಳೆ ಮಾರ್ಕೆಟ್ ಬಿತ್ತು ಆಗ ಈ ರೇಟ್ ಇಳಿಯೋದಿಲ್ಲ, ಅದು ನಮ್ಮ ಅಲ್ಲಿ ನಾವು ಹೊಡೆತಿದ್ದೆ. ಮತ್ತು ಸಾಲ ಹೆಚ್ಚಾಗ್ತದೆ ಬಿಟ್ಟರೆ ರೈತರದ್ದು ಅದರಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ಒಂದು ತಿನ್ನವನಿಗೂ ತೊಂದರೆ, ಅತಿ ರೇಟ್ ಆದ ಕೂಡಲೇ ತಿನ್ನವನಿಗೆ ಭಾಳ ತೊಂದರೆ, ಹೆಂಗೆ ತಿಂತಾನೆ. ನಾವೇ ಇವತ್ತು ಟೊಮೆಟೋಗೆ 100 ರೂಪಾಯಿ ಆದರೆ ಯಾರು ಎಷ್ಟು ಮಂದಿ ತೊಗೊಳ್ತೇವೆ? ಅದೇ 15-20-25-30 ಇದ್ರೆ ತೊಗೊಳ್ಬೋದು, 100, 200, 200, 300 ಆದ್ಬಿಟ್ರೆ ಯಾರು ತೊಗೊಳ್ತಾರೆ? ಆಗೋದಿಲ್ಲ, ಆ 1/2 kg ತೊಗೊಳ್ತೇವೆ. ಈ ಪರಿಸ್ಥಿತಿ ಬರ್ತದೆ, ಒಂದು ಲೆವೆಲ್ ಇರಬೇಕು ಪ್ರತಿಯೊಂದು. ನಮಗೆ ಅತಿ ಆದರೆ ಎಲ್ಲದೂ ವಿಷಯನೇ, ಊಟನೂ ಅತಿ ಆದರೆ ವಿಷಯನೇ. ಅದು ನನ್ನ ತತ್ವದಲ್ಲಿ ಇದು. ಮತ್ತೆ ನಿಮ್ಮ ತತ್ವನೂ ಸರಿ, ನಿಸರ್ಗ ಹೇಳೋದು ಅದನ್ನೇ ಹೌದಲ್ಲ. ಈಗ ಎಂಥ ಕೋಟ್ಯಾಧಿಪತಿ ಅದಾನಂದ್ರೂ ಕೂಡ 2 ಚಪಾತಿ ಅನ್ನ ಸಾರು, ಎಂಥ ಕೂಲಿ ಮಾಡ್ತಾನಂದ್ರೂ 2 ಚಪಾತಿ ಅನ್ನ ಸಾರು, ಹೌದು. ಎಷ್ಟಿದ್ರು ಹೊಟ್ಟೆ ಅಷ್ಟೇ ಕೊಟ್ಟಂತ ಅಷ್ಟೇ ಅಷ್ಟೇ. ಹಾಗಾಗಿ ಇದ್ದದ್ರಲ್ಲಿ ತೃಪ್ತಿ ಪಡುವಂತ ಮನೋಭಾವ ನಮ್ಮದು ಇರಬೇಕು, ಪ್ರತಿಯೊಬ್ಬನು ಇದನ್ನ ಅನುಸರಿಸಬೇಕು. ಆಗ ಎಲ್ಲರಿಗೂ ಒಂಥರ ನೆಮ್ಮದಿ ಇರ್ತದೆ. ಇವತ್ತು ಒಂಥರ ಹಪಹಪಿ ಜೀವನ ಆಗಿದೆ ಇವತ್ತು. ಅದು ಬೇಕು, ಇದು ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದು ತಪ್ಪೋದು. ಇದ್ದದ್ರಲ್ಲಿ ನಾವು ಚಂದಾಗಿ ಹೋದ್ರೆ ಅದರಂತ ಖುಷಿ ಮತ್ತೆ ನಮ್ಮ ಬೇರೆ ಯಾವ್ದು ಸಿಗುವುದಿಲ್ಲ. ಮಾನಸಿಕವಾಗಿ ಸುಖ ಇದು, ಮತ್ತೊಬ್ಬ ತಂದು ಕೊಡುವುದಲ್ಲ ಇದು. ನಮಗೆ ಬೇಕು ಅದು ತತ್ವ. ರೈತರು ಇವತ್ತು ಖುಷಿಯಾಗಿದ್ದಾರೆ ಅಂದ್ರೆ ಬಹಳ ಮಂದಿ ನಾವು ಬೇರೆ ಬೇರೆ ಕೃಷಿಯಲ್ಲಿ ಹೋಗಿ ಕೈ ಸುಟ್ಕೊಂಡಿದ್ದಾರೆ ಅಂದ್ರೆ ಏನೇನೋ ಒಬ್ಬ ಬಂತಾನೆ ಅವನ ಏಜೆಂಟ್ ಅವ ಏನು ಮೋಸ ಮಾಡ್ಲಿಕ್ಕೆ ಬರುವುದು ಒಂದಷ್ಟು ಲಿಕ್ವಿಡ್ ತಗೊಂಡ್ಬರ್ತಾನೆ ನಮ್ಮ ಮನೆಗೆ ಅವ ಫಸ್ಟ್ ಎಲ್ಲವನ್ನು ನಮಗೆ ಸಜೆಷನ್ ಹೇಳ್ತಾನೆ ಇದನ್ನ ಮಾಡಿದ್ರೆ ಈ ರೀತಿ ಒಂದು ದೊಡ್ಡ ಫೋಟೋ ತಗೊಂಡ್ಬರ್ತಾನೆ ಎಲ್ಲ ತೆಂಗಿನ ಬೆಳೆದು ಅದು ಇದು ಹಿಂಗೆ ಫಲ ಫುಲ್ ಇದ್ದದ್ದು ಮಾವಿನ ಗಿಡ ಇದು ನೋಡಿ ವರ್ಷಕ್ಕೆ ಎರಡು ಸಲ ಅಂತ ಹೇಳ್ತಾರೆ ಇವನಿಗೆ ನಮಗೆ ಏನಾಗ ಕಾಣ್ತದೆ ಓಹೋ ಹೌದು ಇವ್ರು ಹೇಳುದು ಅಂತೇಳಿ ಅವ ವ್ಯಾಪಾರಕ್ಕೆ ಬಂದದ್ದು ಅಂತೇಳಿ ಗೊತ್ತಾಗೋದು ನಾವು ಅದನ್ನ ನೆಟ್ ತಗೊಂಡು ಅವನ ಹತ್ರ ಕೈ ಸುಟ್ಕೊಂಡ ಮೇಲೆ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಇವತ್ತು ಮೋಸದ ಜನ ಇದರಿಂದ ರೈತರು ಖುಷಿ ಇಲ್ಲ ಮೋಸ ಆಗಿಬಿಟ್ಟಿದೆ ವ್ಯಾಪಾರೀಕರಣ ಆಗಿದೆ ಪ್ರತಿಯೊಬ್ಬನು ತಾನು ಹೈಬ್ರಿಡ್ ಬೆಳೆ ಮಾಡಿಕೊಡ್ತೇನೆ ನಿಮಗೆ 3 ವರ್ಷಕ್ಕೆ ಫಲ ಬರುವಂಗೆ ತೆಂಗಿನ ಗಿಡ ಕೊಡ್ತೇನೆ ನೀವು ನೆಡ್ರಿ ಅಂತ ಅಲ್ಲಿ 5,000 ರೂಪಾಯಿ ತಗೊಂಡು ಅದು ತಾನು ಗಿಡ ಕಳಿಸ್ತೇನೆ ಹೇಳ್ತಾನೆ ಅವ್ನು ಇಲ್ಲಿ ಲೋಕಲ್ ತಳಿ ತಂದು ಕೊಡ್ತಾನೆ ಇವ 3 ವರ್ಷ ಆದರೂ ಗಿಡ 2 ಎಲೆಯಲ್ಲಿ ಇರ್ತದೆ ನೀವು ಅದು ದೊಡ್ಡ ಬಂಡವಾಳ ಹಾಕಿ ಒಂದೇ ಸಲ ಕೃಷಿ ಮಾಡುವ ಒಂದು 1/2 ಎಕರೆ ತೋಟ 1 ಎಕರೆ ಮಾಡುವ ಅಂತೇಳಿ ಕೈ ಸುಟ್ಕೊಂಡು ಬಿಟ್ರೆ ಮೊದಲೇ JCB ಹಾಕಿರ್ತಾನೆ ಅದಕ್ಕೆ 2 ಲಕ್ಷ ಆಗಿರ್ತದೆ ಲೇಬರ್ ಚಾರ್ಜ್ 1-2 ಲಕ್ಷ ಆಗಿರ್ತದೆ ಅದಕ್ಕೆ ಗೊಬ್ಬರ ಅಷ್ಟು ಮಾಡಿ 1 ಎಕರೆ ತೋಟ ಮಾಡಲಿಕ್ಕೆ ಇವನಿಗೆ 4-5 ಲಕ್ಷ ರೂಪಾಯಿ ಬೇಕು ಒಂದು ಸಲಕ್ಕೆ ಅಂದರೆ ಮಣ್ಣು ಲೆವೆಲ್ ಇದ್ರೆ 1 ಲಕ್ಷ ಮಣ್ಣು ಗುಡ್ಡ ಇನ್ನೊಂದು ತಂದು ಹಾಕಬೇಕು ಅಂದರೆ 4.5 ಲಕ್ಷ ರೂಪಾಯಿ ಬೇಕು ಆ 4.5 ಲಕ್ಷವನ್ನು ಇವನು ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿರ್ತಾನೆ 10% 12% ಅಥವಾ ಇದಕ್ಕೆ ಅಲ್ಲಿ ಹೋದಾಗ ಇಲ್ಲಿ ಇವನು ಬೆಳೆ ಬರುವುದಿಲ್ಲ 5 ವರ್ಷ ಆದರೂ ಬೆಳೆ ಬರುವುದಿಲ್ಲ ಅಲ್ಲಿ ಲೋನ್ ಹೆಚ್ಚಾಗಿರ್ತದೆ ಕಡೆಗೆ ಜಮೀನು ಮಾರುವಂಥ ಪರಿಸ್ಥಿತಿ ಬಂದಿದೆ ಎಷ್ಟು ಇದು ಅಂದರೆ ಲೋನ್ ಆಗಿಬಿಟ್ಟಿದೆ ಅಂದರೆ ಯಾರ್ದೋ ಏನೋ ಮಾಡ್ತಾನೆ ಅಂತೇಳಿ ನಾವು ಹೋಗಿದ್ದೆ ಆಗಲ್ಲ ನಾವು ಹಳೆಯ ಪರಂಪರೆಗೆ ತಂದೆಯವರು ಏನು ಮಾಡಿದರು ಅದರಿಂದ ನಾವು ಕಲ್ತ್ಕೊಳ್ಬೇಕು ಬಿಟ್ಟರೆ ಒಂದೇ ಸಲ ಅಪ್ಪ ಏನೂ ಮಾಡಲಿಲ್ಲ ನಾನು ಮಾಡಬೇಕು ಅಂತೇಳಿ ಹೋದರೆ ಅಪ್ಪ ಮಾಡಿದ ಜಮೀನನ್ನೇ ನಾವು ಮಾರುವಂಥ ಪರಿಸ್ಥಿತಿ ಬರ್ತದೆ ಇದಾಗಬಾರ್ದು ಹಾಗಾಗಿ ಅತಿ ಆಸೆಗೆ ರೈತರು ಹೋಗಬಾರ್ದು ಯಾವುದೇ ರೈತರು ಅತಿ ಆಸೆಗೆ ಹೋಗಬಾರ್ದು ಇದ್ದದ್ರಲ್ಲಿ ಕಾಲು ಚಾಚಬೇಕು ಅಂತಾದ್ರನ್ನ ಅಂದರೆ 10 ತೆಂಗಿನ ಗಿಡ ಇದೆಯಾ ನಮ್ಮದು 10 ತೆಂಗಿನ ಗಿಡವನ್ನು ಒಳ್ಳೆಯದಾಗಿ ಮಾಡಿದರೆ ಅವನಿಗೆ ಅದರಲ್ಲಿ ಉತ್ಪನ್ನ ಬರ್ತದೆ ಪರ್ಯಾಯ ವ್ಯವಸ್ಥೆ ಅದೇ 10 ತೆಂಗಿನ ಗಿಡದಲ್ಲಿ ಮತ್ತೆ ಏನು ಮಾಡಬೇಕು ಅಂದರೆ ಈಗ ಆ ತೆಂಗಿನಕಾಯಿಂದ ಅವನೇ ಎಣ್ಣೆ ತಯಾರಿಸ್ಬೋದು ಅಥವಾ ಎಳ್ನೀರು ಕೊಡ್ಬೋದು ಮಾರಾಟ ಮಾಡ್ಬೋದು ಹೀಗೆ ಇದನ್ನು ಬಾಳೆಗಿಡ ಸಣ್ಣ ಬಾಳೆಗಿಡ ಈ ಮಳೆಗಾಲದಲ್ಲಿ ಶ್ರಾವಣ ಮಾಸದಲ್ಲಿ ಬಾಳೆಗಿಡಕ್ಕೆ ಬಾಳೆಕೊನೆಗೆ ಭಾಳ ರೇಟ್ ಅದಕ್ಕೆ ಇವನು ನೆಡುವಾಗ ಅದನ್ನು ಶ್ರಾವಣ ಮಾಸದ ಟೈಮಿಗೆ ಬರುವಾಗ 14 ತಿಂಗಳು ಬೆಳೆ ಒಂದು ಬಾಳೆಕೊನೆ 14 ತಿಂಗಳು ಒಂದು ವೇರಿಯೇಷನ್ ಮಾಡಿಕೊಂಡು ಅವನು ನೆಟ್ಟು ಬಿಟ್ಟರೆ ಬಾಳೆ ಅದು 14 ತಿಂಗಳಿಗೆ ಬರ್ತದೆ ಕಟಾವು ಮಳೆಗಾಲದಲ್ಲಿ ನಮ್ಗೆ ಬಾಳೆಕೊನೆ ಸಿಗ್ತದೆ ಒಳ್ಳೆಯದನ್ನು ಕಾಯಬೇಕು ಮಂಗನ ಕಾಟೆಯಿಂದ ಕಾಯಬೇಕು ಅದನ್ನು ಕಾದ್ಕೊಳ್ಬೇಕು ಬಾಳೆ ಹಚ್ಚಿದ್ದೇವೆ ಅಂತ ಹೇಳಿದ್ರೆ ಬಾಳೆ ಹೋಗ್ತದೆ ಅದು ಕಾಯಬೇಕು ನಾವು ಇವತ್ತು ಏನಾಗಿದೆ ಅಂದರೆ ನಮ್ಮ ತಿರುಗಾಟ ಜಾಸ್ತಿ ಆಗಿದೆ ಇವತ್ತು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ತೋಟದ ಬದಿಗೆ ಹೋಗೋರು ಯಾರೂ ಇಲ್ಲ ಯಾರೂ ಒಂದು ಮನುಷ್ಯ ಇವತ್ತು ತೋಟಕ್ಕೆ ಹೋಗಬೇಕು ಅಂತ ಹೇಳಲಿಲ್ಲ ನನಗೆ ಪೇಟೆಗೆ ಹೋಗಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಇದನ್ನು ಹೇಳ್ತಾರೆ ಬಿಟ್ಟರೆ ತೋಟಕ್ಕೆ ಕೃಷಿ ಮಾಡಲಿಕ್ಕೆ ಹೋಗುವಂಥ ಖುಷಿ ಹೋಗಿಬಿಟ್ಟಿದೆ ಯಾಕೆಂದರೆ ಇದು ನಮಗೆ ಸಾಕಾಗುತ್ತಾ ಇಲ್ಲ ಏನು ಮಾಡಿದ್ರು ಮತ್ತು ಬಹು ವಾರ್ಷಿಕ ಬೆಳೆಗಳು ಆಳುಕಾಳನ್ನು ಅಷ್ಟೊಂದು ಬಯಸಲ್ಲವು ಹೌದು ಬಯಸ್ತಾವೆ ಹೌದು ಆಳುಕಾಳು ಬೇಕು ಈಗ ಇನ್ನು ಗಿಡ ಏರ್ಲಿಕ್ಕೆ 60 ಫುಟ್ 70 ಫುಟ್ ಗಿಡ ಹತ್ತವನು ಪರಿಣಿತವಾದ ನುರಿತ ಕೆಲಸಗಾರರು ಬೇಕು ಅದಕ್ಕೆ ಅವರು ಸ್ವಲ್ಪ ಜಾಸ್ತಿ ಹೇಳ್ತಾರೆ ರೇಟು ಹಾಗಾಗಿ ಅಂದರೆ ಈಗ ಅಂತ ಅವ್ರು ತರಲಿಕ್ಕೆ ಅವ್ರು ನಮ್ಮ ಸಕಾಲದಲ್ಲಿ ಸಿಗುವುದಿಲ್ಲ ಈಗ ಅಡಿಕೆ ಗಿಡ ಇವತ್ತು ಭಾಳ ಮಳೆ ಆದರೆ ಔಷಧಿ ಹೊಡಿಬೇಕು ಹತ್ತಿ ಹೊಡೆಯುವ ಹೊಡೆದು ಕರೆಕ್ಟ್ ಹೊಡೆದ್ರೆ ಮಾತ್ರ ಅದು ಔಷಧಿ ಸರಿ ತಾಗ್ತದೆ ಇಲ್ಲಾಂದರೆ ಹೀಗೆ ಹೊಡೆದ್ರೆ ಅದು ತಾಗುವುದಿಲ್ಲ ನಾಳೆ ಕೊಳೆ ಬಂದು ಬೀಳ್ತದೆ ಅವನಿಗೆ ರೊಕ್ಕ ಕೊಡೋದು ಕೊಡೋದೆ ಇಲ್ಲ ಔಷಧಿಗೆ ರೊಕ್ಕ ಕೊಟ್ಟದ್ದು ಕೊಟ್ಟದೆ ಆದರೆ ಕೊಳೆ ಬಂತು ಅಂದರೆ ಜವಾಬ್ದಾರಿ ಇವನೇ ರೈತನೇ ಆಗಿರ್ತಾನೆ ಬಿಟ್ಟರೆ ಅದಕ್ಕೆ ಯಾರು ಜವಾಬ್ದಾರಿ ತೊಗೊಳ್ಳೋದಿಲ್ಲ ಯಾವುದೇ ಕಂಪ್ನಿ ನಮಗೆ ಇನ್ಸೂರೆನ್ಸು ಅಂತೇಳಿ ಏನು ಕೊಟ್ಟಲಿಲ್ಲ ಇನ್ನುವರೆಗೆ ಫಸಲ್ ವಿಮಾ ಅದು ಇದು ಮಾಡಿದ್ದಾರೆ ಅದು ಇಡೀ ಟೋಟಲ್ ಕೋಸ್ಟಲ್ ಏರಿಯಾಕ್ಕೆ ಮಾಡಿದ್ದಾರೆ ಬಿಟ್ಟರೆ ಒಂದೊಂದೇ ರೈತಂಗೆ ಏನಾಗಿದೆ ಅಂತ ಯಾವ ಕಂಪ್ನಿನೂ ಕೇಳಲಿಲ್ಲ ಇನ್ನು ಹಾಗಾಗಿ ಕಂಪ್ನಿ ಅಡ್ವರ್ಟೈಸ್ ಬೇಕಾದಷ್ಟು ಬರ್ತದೆ ನೀವು ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ರಾಸಾಯನಿಕ ಬಳಸಿ ನೀವು ಉತ್ತಮ ಬೆಳೆ ತೆಗಿತೀರಿ ಮೂಲ ಸಮೃದ್ಧ ಕೃಷಿ ಆಗುವುದಂದ್ರೆ ನಾವು ಮಣ್ಣನ್ನು ಒಳ್ಳೆ ರೀತಿಯಿಂದ ಇಟ್ಕೊಳ್ಬೇಕು ಅದರಿಂದ ನಾವು ಅಂದರೆ ಭೂಮಿ ತಾಯಿ ಸೇವೆ ಹೆಂಗೆ ನಾವು ಮನುಷ್ಯರಾಗಿ ಅದಕ್ಕೆ ನಾವು ಗೌರವ ಕೊಡ್ತೇವೋ ಅದು ನಮ್ಮನ್ನು ಅಷ್ಟು ಕಾಯ್ತದೆ ಒಳ್ಳೆಯದು ವೆಂಕಟರಮಣ ಭಟ್ ಅವರೇ ಒಬ್ಬ ಉತ್ತಮ ಕೃಷಿಕರಾಗಿ ಕೃಷಿಯಲ್ಲಿ ಕೂಡ ಅನೇಕ ಕಷ್ಟ ಇದಾವೆ ಸುಖ ಇದಾವೆ ಮತ್ತೆ ರೈತರು ಯಾವ ಮನೋಭಾವನೆಯಿಂದ ಮನಸ್ಸಾಕಿ ಕೆಲಸ ಮಾಡಬಹುದು ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ನಿಸರ್ಗನೂ ಕೂಡ ನಮ್ಮ ಕೈ ಹಿಡಿಯಲ್ಲ ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಮಣ್ಣಿನ ಆರೋಗ್ಯ ಹಾಗೂ ಬಹುಬೆಳೆ ಬೇಸಾಯದ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರದ ವೆಂಕಟರಮಣ ನಾರಾಯಣ್ ಭಟ್ ಸಂದರ್ಶಕರು HB ರಾಮಡಗಿ पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ?

ಬೇಕು ಇವನ ಕೆಳಗೈ ಬಲು ಕಾಕು ಗೋವರ್ಧನ ಸಂಜೀವಿನಿ ಎತ್ತಿ ಒಂದು ಕೈಯಲ್ಲಿ ಆ ಮಾರುತಿ ಗೋಪಾದರು ಮಂಚೋ ಕೊಟ್ರೋ ಭೂಮಿಲೆ ಅಷ್ಟೆಲ್ಲ ಸೀನಿಲ್ಲ ಯೂ ಲೈಫಲ್ಲಿ ಇವನೇ ಇವನೇ ಇವನೇ ಇವನೇ ಪಾಂಡಿಚೇರಿಯಲ್ಲಿ ಮನಕುಲ ವಿನಾಯಕ ದೇವಾಲಯ ಅಂತ ದೇವಸ್ಥಾನ ಇದೆ. ಇದು ಸರಿಸುಮಾರು 1666 ವರ್ಷಗಳಿಗೂ ಹೆಚ್ಚು ಹಳೆಯದಾದಂತ ಗಣೇಶನನ್ನು ಹೊಂದಿರುವಂತ ದೇವಸ್ಥಾನ ಇದೆ. ಇಲ್ಲಿನ ಗಣೇಶನ ವಿಗ್ರಹವನ್ನ ಹಿಂದೆ ಇದ್ದಂತಹ ಒಬ್ಬ ಅರಸ ಸಾಕಷ್ಟು ಬಾರಿ ಸಮುದ್ರಕ್ಕೆ ಎಸೆದಂತೆ. ಆದ್ರೆ ಎಷ್ಟು ಬಾರಿ ಸಮುದ್ರಕ್ಕೆ ಎಸೆದ್ರು ಕೂಡ ಮರುದಿನ ಮತ್ತೆ ಅದೇ ಸ್ಥಳದಲ್ಲಿ ಆ ವಿಗ್ರಹ ಕಾಣಿಸ್ಕೊಳ್ತಾ ಇತ್ತಂತೆ. ಹಾಗಾಗೇನೆ ಇದನ್ನ ಮನಕುಲ ವಿನಾಯಕ ಅಂತ ಹೆಸರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರಂತೆ. ಈ ಒಂದು ದೇವಸ್ಥಾನದಲ್ಲಿ ಒಂದು ಓಮದು ಆನೆಯನ್ನ ನಾವು ನೋಡಬಹುದು. ಈ ದೇವಾಲಯದಲ್ಲಿ ಬ್ರಹ್ಮೋತ್ಸವ ಹಾಗೆ ಗಣೇಶ ಚತುರ್ಥಿಯನ್ನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಇಲ್ಲಿಗೆ ಭೇಟಿ ನೀಡಿದಂತಹ ಭಕ್ತರು ಗಣೇಶನ ಆಶೀರ್ವಾದದ ಜೊತೆಗೆ ಇಲ್ಲಿರುವಂತ ಆನೆಯ ಆಶೀರ್ವಾದವನ್ನ ಪಡೆದೆ ಯಾವುದೋ ಕಾರಣಕ್ಕೂ ಹಿಂದಿರುಗೋದಿಲ್ವಂತೆ. ಎಷ್ಟೇ ಬಾರಿ ಸಮುದ್ರಕ್ಕೆ ಎಸೆದರೂ ಕೂಡ ಮತ್ತೆ ಉದ್ಭವ ಆಗ್ತಾ ಅಥವಾ ಮತ್ತೆ ಅದೇ ಸ್ಥಾನದಲ್ಲಿ ಸೇರ್ಕೊಳ್ಳುವಂತ ಈ ವಿಶೇಷ ಪಾಂಡಿಚೇರಿಯ ಮನುಕುಲ ವಿನಾಯಕ ದೇವಸ್ಥಾನಕ್ಕೆ ನೀವು ಸಹ ಒಂದು ಸಾರಿ ಭೇಟಿ ಕೊಟ್ಟು ಬರಬಹುದು. ಭೇಟಿ ಕೊಟ್ಟಾಗ ತಪ್ಪದೆ ಅಲ್ಲಿಯ ಆನೆಯ ಆಶೀರ್ವಾದವನ್ನು ಕೂಡ ತೆಗೆದುಕೊಂಡು ಬನ್ನಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 4017, ಹಾಗೆ ನಂಬರ್ ರನ್ನಿಂಗ್ ವಿತ್ 500 ಇವರು ಕೂಡ. ಇನ್ನು ಹುಬ್ಬಳ್ಳಿ ತಾಲೂಕು ಚಬ್ಬಿ ಗ್ರಾಮದಲ್ಲಿ ಕೆಂಪು ಕಣ್ಣಿನ ಗಣೇಶ ಇದ್ದಾನೆ, ತುಂಬಾ ಫೇಮಸ್ ಗಣಪ ಇದು. ಈ ಒಂದು ಗಣೇಶನನ್ನ ಪೂಜೆ ಮಾಡಿದ್ರೆ ಎಲ್ಲಾ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ಯಾವುದೋ ವಿಶೇಷವಾದಂತ ಗಣಪ ಇರಬೇಕು ಬಹುಶಃ. ಈ ಒಂದು ಸಂದೇಶವನ್ನ ಕಳ್ಸಿಕೊಟ್ರು ನಾರಾಯಣ್ ಮಾಂಡ್ರೆ ಅವರು ಹುಬ್ಬಳ್ಳಿ ಇಲ್ಲಿಂದ. ಹಾಗೆ ಪೂರ್ಣಿಮಾ ಅವರು ಧಾರವಾಡದ ಸಂದೇಶವನ್ನ ಕಳ್ಸಿಕೊಟ್ಟು ಹೇಳ್ತಿದ್ದಾರೆ, ಯಲ್ಲಾಪುರದ ಹತ್ರ ಗಂಟೆ ಗಣಪತಿ ಇದ್ದಾರೆ, ಇಲ್ಲಿ ಗಂಟೆ ಕಟ್ಟಿದ್ರೆ ಬಯಕೆಗಳು ಈಡೇರುತ್ತೆ ಅಂತ ಹೇಳ್ತಿದ್ದಾರೆ. ಕೆಂಪು ಬಣ್ಣದ ಗಣಪತಿಯನ್ನ ಇಲ್ಲಿ ಇಡ್ತಾರೆ, 3 ದಿನ ಮಾತ್ರ ಇಡ್ತಾರೆ ಅಂತ ಹೇಳ್ತಿದ್ದಾರೆ. ಗಂಟೆ ಗಣಪತಿ ನೋಡಿ, ವಿಶೇಷವಾದಂತಹ ಗಣಪತಿ ದೇವಸ್ಥಾನ ಇದು. ಇಲ್ಲಿ ಗಂಟೆಯನ್ನ ಕಟ್ಟಿದ್ರೆ ಬಹಳ ಒಳ್ಳೇದಾಗತ್ತಂತೆ, ಬಯಕೆಗಳು ಈಡೇರುತ್ತಂತೆ. ನೀವು ಸಹ ಸಾಧ್ಯವಾದ್ರೆ ಧಾರವಾಡಕ್ಕೆ ಹೋದ್ರೆ ಜಯನಗರದ ಯಲ್ಲಾಪುರದ ಹತ್ತಿರ ಇರುವಂತಹ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಬರಬಹುದು. ಆತ್ಮೀಯರೆ, ನೀವು ಸಹ ಇದೇ ರೀತಿ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ. ಜೊತೆಗೆ ನೀವು ನೋಡಿರುವಂತಹ ವಿಶೇಷವಾದಂತಹ ಗಣಪನ ಕುರಿತಾಗಿ ಮಾಹಿತಿಯನ್ನು ನಮಗೆ ಬರೆದು ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ ಇದೆ, ನೋಟ್ ಮಾಡಿಕೊಳ್ಳಿ, 9488301029. ಸಂಖ್ಯೆ ಮತ್ತೊಮ್ಮೆ 9483091029. ಸ್ಟೇ ಟ್ಯೂನ್, ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಾದ ನಾದ ನಾದ ಇದು ಎಲ್ಲರ ಪ್ರೇಮ.